ಇಂದಿನ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ನೂತನ ವಿಜಯನಗರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶರಣಪ್ಪ ಮುದ್ಗಲ್ ಅವರು. ಸರ್, ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ. ಕೇಳಿದ್ರೆ ರೈತ ಬಾಂಧವರೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆಳೆ ವಿಮೆ ಬಗ್ಗೆ ಮಾಹಿತಿಯನ್ನು ನಮ್ಮ ಅಧಿಕಾರಿಗಳು ನೀಡಲಿದ್ದಾರೆ. ನಿಮಗೆ ಈ ಬಗ್ಗೆ ಏನಾದರೂ ಪ್ರಶ್ನೆ ಕೇಳುವುದಿದ್ದರೆ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ ಇದೆ. ಕೇಳಿದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211100, 2211100 ಹಾಗೂ 2000093. ಇವು ಎರಡು ದೂರವಾಣಿ ಸಂಖ್ಯೆಗಳು. ಇವೆರಡಕ್ಕೂ STD ಕ್ರಮಾಂಕ ಒಂದೇ ಇದೆ, 0834. ಈ ದೂರವಾಣಿ ಸಂಖ್ಯೆಗಳಿಗೆ ತಾವು ಕರೆ ಮಾಡಬಹುದು. ಕರೆ ಮಾಡಿ ನಿಮ್ಮ ಈ ಬೆಳೆ ವಿಮೆಗೆ ಸಂಬಂಧಪಟ್ಟ ಹಾಗೆ ನಿಮಗೇನೇನು ಅನುಮಾನಗಳಿವೆ, ಪ್ರಶ್ನೆಗಳಿದೆ, ಅದನ್ನು ತಾವೆಲ್ಲರೂ ಸಹಿತ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಜಂಟಿ ಕೃಷಿ ನಿರ್ದೇಶಕರು ನೂತನ ವಿಜಯನಗರ ಜಿಲ್ಲೆಯ ಶರಣಪ್ಪ ಮುದ್ಗಲ್ ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ. ಸರ್, ಮೊತ್ತ ಮೊದಲಾಗಿ ನಮ್ಮ ರೈತರಿಗೆ ಬೆಳೆ ವಿಮೆ ಅಂದರೆ ಏನು ಅಂತ ಸ್ವಲ್ಪ ಸರಳವಾಗಿ ನಮ್ಮ ರೈತರಿಗೆ ಅರ್ಥವಾಗುವ ಹಾಗೆ ವಿವರಿಸಿ. ಮೊದಲನೇದಾಗಿ ಎಲ್ಲ ನಮ್ಮ ರೈತ ಬಂದವರಿಗೆ ನಮಸ್ಕಾರಗಳು. ಈಗ ಬೆಳೆ ವಿಮೆ ಅಂದರೆ ಏನಂತ ಹೇಳ್ಬಿಟ್ಟು ಭಾಳಷ್ಟು ಜನ ರೈತರಿಗೆ ಗೊಂದಲ ಇರ್ಬೋದು. ಒಂದು ಏನಪ್ಪ ಅಂತಂದರೆ, ಬೇರೆ ಬೇರೆ ರಂಗದಲ್ಲಿ ಇದನ್ನು ವಿಮೆನ ಮಾಡ್ತಾ ಎಲ್ಲ ಜನರು ಮಾಡ್ತಿರೋದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಅಂತ ನಾನು ಭಾವಿಸಿದ್ದೇನೆ. ಉದಾಹರಣೆ ಹೇಳ್ಕಂದ್ರೆ ಆರೋಗ್ಯದಲ್ಲಿ ಒಂಥರ ಆರೋಗ್ಯ ವಿಮೆ ಅಂತ ಮಾಡ್ಕೊತಾರೆ. ಈ ಕಾರು ಅಥವಾ ಬೈಕು ಈ ಇವುಗಳ ಒಂದು ಇದರಲ್ಲಿ ನೋಡಿದ್ರೆ ಸಹ ಅವರು ಸಹ ಒಂದು ಆಕ್ಸಿಡೆಂಟ್ ಆಯ್ತಂದರೆ ಅವರು ಸಹ ಈ ಒಂದು ವಿಮೆನ ಮಾಡ್ಕೊತಾರೆ. ಅದೇ ರೀತಿ ನಮ್ಮ ರೈತರಿಗೆ ಸುಲಭವಾಗಿ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ವಿಮೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರದವರು ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಮಾಡಿದರೆ ಅದನ್ನೇ ನಾವು ಬೆಳೆ ವಿಮೆ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಿ. ಸೊ ಎಂಥ ಸಂದರ್ಭದಲ್ಲಿ ಅಂದರೆ ಪ್ರಕೃತಿ ವಿಕೋಪಗಳು ಕೀಟಬಾಧೆಯಿಂದ ನಷ್ಟವಾದಂಥ ಸಂದರ್ಭದಲ್ಲಿ ರೈತರಿಗೆ ವಿಮೆಯನ್ನ ನಾವು ಒದಗಿಸಿ ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ಬೆಳೆ ವಿಮೆ ಅಂತ ಹೇಳ್ಬಿಟ್ಟು ನಾವು ಯೋಜನೆಯನ್ನ ಕೊಡ್ತಾ ಇದ್ದೀವಿ. ಒಂದು ಕರೆ ಇದೆ, ತೆಗೆದುಕೊಳ್ಳೋಣ ಸರ್. ಹಲೋ ಹಲೋ ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ನಾನು ಯಲಬುರ್ಗದಿಂದ ವೀರಪ್ಪ ಮಲ್ಲಪ್ಪ ನಿಂಗೂಜಿ ಅಂತ ಹೇಳಿ. ಯಲಬುರ್ಗದಿಂದ ಸರ್. ತಮ್ಮ ಹೆಸರು ಸರ್? ವೀರಪ್ಪ ಮಲ್ಲಪ್ಪ ನಿಂಗೂಜಿ ಅಂತ ಹೇಳಿ, ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು. ಹಾಂ ಸರ್, ಪ್ರಶ್ನೆ ಕೇಳಿ ಸರ್. ಸರ್, ಶರತ್ ಸರ್ಗೆ ನಮಸ್ಕಾರ. ನಮಸ್ಕಾರ. ಹಲೋ, ಮಾತಾಡಿ ಸರ್, ಕೇಳಿಸ್ತಾ ಇದೆಯಾ? ಶರತ್ ಸರ್ ನಮಸ್ಕಾರ. ಇಲ್ಲಿ ಬೆಳೆ ವಿಮೆಯನ್ನ ನೀವು ತಾವು ಈಗ ಕೀಟನಾಶ ಕೀಟಬಾಧೆಯಿಂದ ನಾಶವಾದಂತ ಪ್ರಕೃತಿ ವಿಕೋಪದಿಂದ ನಾಶವಾದಂತ ಬೆಳೆಗಳಿಗೆ ಬೆಳೆ ವಿಮೆ ಕೊಡ್ತೀರಿ ಅನ್ನುವಂತ ಮಾತನ್ನು ಹೇಳಿದ್ರಿ. ಸರ, ಈಗ ತಾವು ಒಂದು ತಮ್ಮ ಕೃಷಿ ಇಲಾಖೆಯಿಂದ ತಾವು ಎಷ್ಟು ಈಲ್ಡ್ ಬರ್ತೈತಿ ಅಂತ ಅನ್ನೋದನ್ನ ತಾವು ನಿರ್ಧರಿಸಿರ್ತೀರಿ. ತಾವು ನಮ್ಮ ಬೆಳೆ ಈ ಒಂದು ಹೆಸರು ಬೆಳೆಯನ್ನ ಈಗ ಹಾಕಿರಿ ಸರ್, ಹಾಕಿವಿ ಸರ್, ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ತೈತಿ ಅಂತೇಳಿ ನೀವು ನಿರೀಕ್ಷೆ ಮಾಡಿರ್ತೀರಿ ಸರ್? ನೀವು ಅದ್ರ ರಿಪೋರ್ಟ್ ಕೊಟ್ಟಿರ್ತೀರಿ. ಈಗ ಇದರ ಒಂದು ಏನ್ರಿ ಆಪರೇಷನ್ಸ್ ಮೋಡ್ ಅನ್ನ ನೀವು ಹೇಳ್ತಾರೆ ಯಾವ ತರ ಆಗುತ್ತೆ ಇದೆ ಅಂತ ಹೇಳ್ಬಿಟ್ಟು. ಈಗ ಬೆಳೆ ಇಳುವರಿ ನಿರ್ಧಾರ ಮಾಡ್ತಕ್ಕಂಥದ್ದು ಇದರಲ್ಲಿ ಏನಂತಂದ್ರೆ, ಈ ವರ್ಷ 2022-23 ನಾವು ನೋಂದಣಿ ಮಾಡಿ ಇದು ಬೆಳೆ ವಿಮೆ ನಾವು ಕೊಡ್ಬೇಕಂತಂದ್ರೆ ಕಳೆದ 7 ವರ್ಷದ ಸರಾಸರಿ ಇಳುವರಿನ ನಾವು ತೆಗೆದುಕೊಳ್ತೀವಿ. 7 ವರ್ಷದ ಸರಾಸರಿ ಇಳುವರಿನಲ್ಲಿ 2 ವರ್ಷದ ಇಳುವರಿನ ಕೈ ಬಿಡ್ತೀವಿ. ಅವು ಎಂತ ಇವು ಅಂತಂದ್ರೆ ಆ ವರ್ಷ ಸರಿಯಾಗಿ ಬೆಳೆ ಬಂದಿರುವುದಿಲ್ಲ, ಅಂತ ವರ್ಷದ ಇಳುವರಿನ ನಾವು ಕೈ ಬಿಟ್ಟು ಬೆಸ್ಟ್ 5 ವರ್ಷದ ಸರಾಸರಿ ಇಳುವರಿನ ನಾವು ಪರಿಗಣನೆ ಮಾಡ್ತೀವಿ. ಅದನ್ನ ನಾವು ಪ್ರಾರಂಭಿಕ ಇಳುವರಿ ಹೇಳ್ತೀವಿ. ಸೊ ಆ ಪ್ರಾರಂಭಿಕ ಇಳುವರಿನ ನಾವು ತೆಗೆದುಕೊಂಡು ಬಿಟ್ಟು ಈ ವರ್ಷದ ಒಂದು ನಾವೇನು ಬೆಳೆ ಕಟಾವುಗಳ ಪ್ರಯೋಗವನ್ನು ಆಯೋಜನೆ ಮಾಡ್ತೀವಿ, ಅದರ ಒಂದು ಸರಾಸರಿ ಬೆಳೆ ಕಟಾವು ಪ್ರಯೋಗದ ಒಂದು ಇಳುವರಿನ ತೆಗೆದುಕೊಂಡು ಎರಡನ್ನು ಹೋಲಿಕೆ ಮಾಡ್ತೀವಿ ಅಂದ್ರೆ ಪ್ರಾರಂಭಿಕ ಇಳುವರಿ, 5 ವರ್ಷದ ಇಳುವರಿ, 7 ವರ್ಷದಲ್ಲಿ 5 ವರ್ಷದ ಬೆಸ್ಟ್ ಇಳುವರಿ, ಅದನ್ನು ಈ ವರ್ಷದ ಇಳುವರಿ ಇವೆರಡನ್ನ ನಾವು ಹೋಲಿಕೆ ಮಾಡಿ ನೋಡಿದಾಗ ಎಷ್ಟು ವ್ಯತ್ಯಾಸ ಆಗುತ್ತೆ, ವ್ಯತ್ಯಾಸ ಆಗೋದಕ್ಕೆ ನಾವು ಪರಿಹಾರನ ಪರಿಹಾರ ಕಂಪ್ಲೀಟ್ಲಿ ಮಾಡಬೇಕಂತದ್ದು ಬೆಳೆ ವಿಮೆದು ಇವರ ಸಮಸ್ಯೆ ಅವರದು. ಸರ್ಕಾರದ ಏನಪ್ಪ ಪಾತ್ರಪ್ಪ ಅಂತಂದ್ರೆ, ನೀವೇನು ಬೆಳೆ ವಿಮೆ ಪ್ರೀಮಿಯಂ ಅನ್ನು ಕಟ್ತಾ ಇದ್ದೀರಿ ರೈತರು, ಅದರ ಒಂದು ವಿಮೆನಲ್ಲಿ ರಿಯಾಯಿತಿ ಇರುತ್ತೆ ನಿಮಗೆ. ಮುಂಗಾರು ಕಟ್ಟಬೇಕಾದ್ರೆ ನೀವು ಕೇವಲ 2% ಬೆಳೆ ವಿಮೆ ಮಾತ್ರ ಕಟ್ತೀರಿ, ಹಿಂಗಾರಿ ಕಟ್ಟಬೇಕಾದ್ರೆ 1.5% ಅಷ್ಟು ಬೆಳೆ ವಿಮೆನ ತಾವು ಕಟ್ತೀರಿ. ಅದೇ ರೀತಿ ವಾಣಿಜ್ಯ ಬೆಳೆಗಳಿಗೆ ತಾವು ಕಟ್ಟಬೇಕಾದ್ರೆ ಕೇವಲ 5% ಮಾತ್ರ ಬೆಳೆ ವಿಮೆ ಕಟ್ತಾರೆ. ಆದ್ರೆ ಇನ್ನು ಮಿಕ್ಕಿದ ಒಂದು ಏನು 98 ಭಾಗ ಇದೆ ಅಥವಾ ಮಿಕ್ಕಿದ 98.5 ಭಾಗ ಇದೆ ಅಥವಾ 95 ಭಾಗ ಇದೆ ಅದನ್ನ ನೀವು ಏನ್ ನಿಗದಿ ಮಾಡ್ತೀರಿ ಸರ್? ಅದಕ್ಕಿಂತ ಹೆಚ್ಚಲ ರೈತರಿಗೆ ಬರದೇ ಇಲ್ಲ ಸರ್ ಪೀಕು, ಅಂತ ಹೊತ್ತಿನಾಗ ಕೆಲವೊಂದು ಸಂದರ್ಭದೊಳಗ ಬೆಳೆ ವಿಮೆ ಬರೋದಿಲ್ಲ. ಹಲೋ, ಇಲ್ಲಿ ಏನಾಗುತ್ತೆ ಅಂದ್ರೆ 4 ಅಥವಾ 5 ಸಂದರ್ಭದಲ್ಲಿ ನಿಮಗೆ ಬೆಳೆ ವಿಮೆ ಬರಕ ಅವಕಾಶ ಇದೆ. ತಾವು ಹೇಳಿದ್ರಿ ನಾವು ಎಷ್ಟು ಮಾಡ್ತೀವಿ ಅದಕ್ಕೆ ನಾವು ಬರದೇ ಇಲ್ಲ ಸರ್ ಅಂತ ಹೇಳಿದ್ರು. ಎಂತ ಸಂದರ್ಭ ಅಂತಂದ್ರೆ, ಒಂದು ನೀವು ಪ್ರಾರಂಭ ಆದ್ರೆ ಬಿತ್ತನೆ ಕಾಲದಲ್ಲಿ ನೀವು ಬೆಳೆ ವಿಮೆ ಮಾಡಿಸಿರ್ತೀರಿ, ಬಿತ್ತನೆ ಅಥವಾ ನಾಟಿ ಸಂದರ್ಭದಲ್ಲಿ ಸಹ ಇದು ಲಾಭ ಆಗ್ತದೆ. ಎರಡನೇದು ನೀವು ಬಿತ್ತಾದ ಅಂದ್ರೆ ಬೆಳೆ ಬೆಳವಣಿಗೆ ಹಂತದಲ್ಲಿ ಇರ್ತದೆ, ಅಂತ ಸಂದರ್ಭದಲ್ಲಿ ಸಹ ಇದು ನಿಮ್ಗೆ ಲಾಭ ಇರ್ತದೆ. ಇನ್ನು ಮೂರನೇ ಸಂದರ್ಭ ಬೆಳೆ ಕಟಾವು ಸಂದರ್ಭದಲ್ಲಿ ಸಹ ಇದು ಲಾಭ ಆಗ್ತದೆ. ನಾವು 3 ಸಂದರ್ಭದಲ್ಲಿ ಆಗಿಲ್ಲ ಅಂತ ಸಂದರ್ಭದಲ್ಲಿ ಬೆಳೆ ಪ್ರಯೋಗಗಳ ಆಧಾರದ ಮೇಲೆ ಇದು ಬೆಳೆ ವಿಮೆ ನಷ್ಟ ನಿರ್ಧಾರ ಮಾಡ್ತಾರೆ. ಅದರ ನಷ್ಟದ ಪೂರಕವಾಗಿ ನಿಮಗೆ ಬೆಳೆ ವಿಮೆ ಒದಗಿಸ್ಕೊಡ್ತಾರೆ. ಪೂರ್ವಕಶ್ವಾಗಿ ಅದನ್ನು ತಿಳ್ಕೋಬೇಕಾಗುತ್ತೆ. ನಾನು 5 ನಿಮಿಷದಲ್ಲಿ ನಾನು ನಿಮ್ಗೆಲ್ಲ ಹೇಳಕ್ ಸಾಧ್ಯ ಆಗಲ್ಲ. ಕನ್ಸರ್ನ್ ನಮ್ಮ ರೈಸಂಪರ್ ಕೇಂದ್ರದವರಿದ್ದಾರೆ ಅಥವಾ ಸಹಾಯಕ ನಿರ್ದೇಶಕ ಇರ್ತಾರೆ ಅಥವಾ ಜಂಟಿ ನಿರ್ದೇಶಕ ಕಚೇರಿಗೆ ತಾವು ಭೇಟಿ ನೀಡಿದ್ರೆ ಸುಲಭವಾಗಿ. ವೀರಪುರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗೆ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ತಾವು ಭೇಟಿ ಮಾಡಿ ಇನ್ನೂ ಹೆಚ್ಚು ಮಾಹಿತಿ ಸಿಗ್ತದೆ. ನಿಮ್ಮ ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ಕೊಳ್ತಿದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಮುಖ್ಯವಾಗಿ ಶರಣಪುರೆ, ಈಗ ನಮ್ಮ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅನ್ನೋದು ಈಗಿದೆ, ಚಾಲ್ತಿಯಲ್ಲಿದೆ ಅದಲ್ವಾ? ಇದರ ಪ್ರಮುಖ ಅಂಶಗಳು ಏನು ಸ್ವಲ್ಪ ಸ್ಪಷ್ಟವಾಗಿ ಹೇಳಿ. ಈಗ 2016 ಈ ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ನಾವು ರಾಜ್ಯದಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಸೊ ಇದು ಸ್ವಲ್ಪ ಮಾರ್ಪಾಡಿಗೊಳಪಟ್ಟು 2020 ಇದನ್ನ ಮಾರ್ಪಾಡಿಸದ ಬೆಳೆ ವಿಮೆ ಅಂತ ಹೇಳ್ಬಿಟ್ಟು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಸೊ ಇದರ ಪ್ರಮುಖ ಅಂಶಗಳು ಏನಪ್ಪಾ ಅಂತಂದ್ರೆ, ನಾವು ಈಗಾಗಲೇ ಹೇಳಿದೆ ನಾನು, ಮುಂಗಾರು ಬೆಳೆಗಳಾಗಾದ್ರೆ ರೈತರು 2% ಅಷ್ಟು ವಿಮೆಯನ್ನ ನಾವು ಕಟ್ಟಬೇಕ, ರೈತರು ಕಟ್ಟಬೇಕಾಗುತ್ತೆ. ಹಿಂಗಾರು ಅಥವಾ ಬೇಸಿಗೆ ಬೆಳೆಗೆ 1.5% ಅಷ್ಟು ಬೆಳೆ ವಿಮೆನ ರೈತರು ಕಟ್ಟಬೇಕಾಗುತ್ತೆ. ಅದೇ ರೀತಿ ವಾಣಿಜ್ಯ ಬೆಳೆಗಳಿಗೆ ಅಥವಾ ತೋಟಗಾರಿಕೆ ಬೆಳೆಗಳು ಅಂತ ಬರ್ತವೆ, ಅಂತ ಸಂದರ್ಭದಲ್ಲಿ ಶೇಕಡಾ 5% ಬೆಳೆ ವಿಮೆನ ಅವರು ಪಾವತಿ ಮಾಡಬೇಕಾಗುತ್ತೆ. ಇನ್ನೊಂದು ಕರೆ ಇದೆ, ತಗೊಳ್ಳೋಣ ಸರ್. ಹಲೋ, ಹಲೋ ಸರ್, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಕರೆ ಮಾಡುತ್ತಿದ್ದೀರಿ? ಸರ್, ನಾವು ಶ್ರೀನಿವಾಸ್ ದೇವ್ರ ಮನೆ ಅಂತ ಹೇಳಿ. ಹಾ ಸರ್, ಎಲ್ಲಿಂದ ಸರ್? ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಸರ್. ಹಾ ಸರ್, ಜಂಟಿ ನಿರ್ದೇಶಕರು ಇದ್ದಾರೆ, ತಮ್ಮ ಪ್ರಶ್ನೆ ಏನಂತ ಕೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳ್ರಿ ಸರ್. ನಾವು ಮೊನ್ನೆ ಫಂಕ್ಷನ್ ನಲ್ಲಿ ಅದು ಕ್ರೀಡಾ ಇದರಲ್ಲಿ ಭೇಟಿಯಾಗಿದ್ವಿ ಸರ್. ಅದೇ ನಾವೊಂದು ಹೊಸಪೇಟೆದು FO ನಾವು ಮಾಡ್ಕೊಂಡಿದ್ವಿ ಸರ್, ಅಕ್ಕಪಕ್ಕ ರೈತ ಉತ್ಪಾದಕ ಸಂಘ ಅಂತೇಳಿ. ಅದರ ಅಡಿಯಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಬೇಕಂತಿದ್ದೆ ಸರ್. ಈಗ ಶ್ರೀನಿವಾಸ್ ಅವರೇ, ಇವತ್ತಿನ ಕಾರ್ಯಕ್ರಮದ ಮುಖ್ಯವಾದ ವಿಷಯ ಏನಂದ್ರೆ ಬೆಳೆ ವಿಮೆ ಬಗ್ಗೆ ಕೇಳಿ ದಯಮಾಡಿ. ಬೆಳೆ ವಿಮೆ ಬಗ್ಗೆ ಕೇಳ್ತಾ, ಸರಿ ಕೇಳಿ. ಗ್ರಾಮ ಪಂಚಾಯತಿ ಮಟ್ಟನ ಅಥವಾ ಹೋಬಳಿ ಮಟ್ಟನ ವಿಮೆ ಯಾವ ರೀತಿ ಅದನ್ನ ಪರಿಗಣನೆ ಮಾಡ್ತೀರಿ ಸರ್? ನೋಡ್ರಿ, ಒಟ್ಟಾರೆ ತಾಲೂಕಿನಲ್ಲಿ ಹೈಯೆಸ್ಟ್ ಪ್ರದೇಶ ಏನು ಬರುತ್ತೆ, ಯಾವ ಬೆಳೆ ಪ್ರದೇಶದಲ್ಲಿ ಆವರಿಸುತ್ತೆ, ಅಂತ ಒಂದು ಬೆಳೆನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಅದನ್ನ ಸರ್ಕಾರದವರು ಅಧಿಸೂಚನೆ ಮಾಡ್ತಾರೆ. ಆತರ ಆಮೇಲೆ ಹೋಬಳಿ ಮಟ್ಟಕ್ಕೆ ಅಂದ್ರೆ ಇತರೆ ಬೆಳೆಗಳು, ಅದು ಒಂದು ಬೆಳೆಯನ್ನು ಬಿಟ್ಟು ಇನ್ನ ಇತರೆ ಬೆಳೆಗಳನ್ನ ಎಲ್ಲಾನು ಹೋಬಳಿ ಮಟ್ಟಕ್ಕೆ ಅದನ್ನ ಅಧಿಸೂಚನೆ ಮಾಡಲಾಗ್ತದೆ ಅಂತ ಹೇಳ್ತಕ್ಕಂಥ ಉದ್ದೇಶ. ಒಂದು ತಾಲೂಕಿನಲ್ಲಿ ಒಂದು ಇಪ್ಪತ್ತೈದು 30,000 ಹೆಕ್ಟರ್ ಪ್ರದೇಶ ಇತ್ತಂದ್ರೆ 15,000-16,000 ಹೆಕ್ಟರ್ ಪ್ರದೇಶದಲ್ಲಿ ಭತ್ತ ಬೆಳೀತಿದ್ರೆ ಆ ಭತ್ತ ಬೆಳೆ ಏನಿದೆ ಅದನ್ನ ನಾವು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಅದನ್ನ ನಾವು ಅಧಿಸೂಚನೆ ಗೊಳಿಸ್ತೀವಿ. ಅದೇ ರೀತಿಯಾಗಿ ಇತರೆ ಬೆಳೆಗಳು, ಉದಾಹರಣೆಗೆ ಬಾಳೆ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಹತ್ತಿ ಇರ್ಬೋದು, ನವಣೆ ಇರ್ಬೋದು, ಇವೆಲ್ಲ ಬೆಳೆಗಳನ್ನ ನಾವು ಹೋಬಳಿ ಮಟ್ಟಕ್ಕೆ ನಾವು ಅಧಿಸೂಚನೆ ಸರ್ಕಾರದ ಮಟ್ಟದಲ್ಲಿ ಆಗುತ್ತೆ. ಯಾಕಂದ್ರೆ ಈಗ ಮಳೆನೂ ಒಂದು ಒಂದ್ ಪಂಚಾಯತಿಗಾದ್ರೆ ಇನ್ನೊಂದು ಪಂಚಾಯತಿಗೆ ಆಗ್ತಾ ಇಲ್ಲ ಸರ್. ಆ ಒಂದ್ ದೃಷ್ಟಿಯಿಂದ ಬೆಳೆ ವಿಮೆನೂ ಅದೇ ರೀತಿನೆ ಪ್ರಕೃತಿಗೆ ನಾವು ಬೆಳೆ ವಿಮೆನೆ ಮಾಡ್ಬೇಕು ಅಂತೇಳಿ ನನ್ನ ವಿನಂತಿ ಇದೆ. ಅದೇ ಇದ್ರಲ್ಲಿ ಎರಡು ಪದ್ಧತಿ ಅಂತ ಹೇಳಿದ ನಾನು, ಒಂದು ಬೆಳೆ ಕಟಾವು ಆಧಾರಿತ ಒಂದು ಬೆಳೆ ವಿಮೆ ಇದೆ, ಇನ್ನೊಂದು ಹವಾಮಾನ ಆಧಾರಿತ ಬೆಳೆ ವಿಮೆ ಅಂತ ಇದೆ. ಸೊ ಹವಾಮಾನ ತಾವು ಕೇಳ್ತಾ ಇರೋದು ಹವಾಮಾನ ಆಧಾರಿತ ಬೆಳೆ ವಿಮೆ ಇದೆ. ಸೊ ಈಗ ಈ ಹವಾಮಾನ ಆಧಾರಿತ ಬೆಳೆ ವಿಮೆನ ನಾವು ಈಗಾಗಲೇ ತೋಟಗಾರಿಕಾ ಬೆಳೆಗಳಿಗೆ ಇದನ್ನ ಅನುಷ್ಠಾನಗೊಳಿಸ್ತಾ ಇದ್ದಾರೆ ತೋಟಗಾರಿಕಾ ಇಲಾಖೆಯಿಂದ. ಈ ಇದು ಬಿಟ್ಟು ರೆಗ್ಯುಲರ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಬೆಳೆ ಕಟಾವು ಆಧಾರಿತ ಬೆಳೆ ವಿಮೆ ಏನಿದೆ, ಯೋಜನೆ ಏನಿದೆ, ಅದನ್ನ ಕೃಷಿ ಇಲಾಖೆಯವರು ಅದರ ನೋಡಲ್ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾರೆ, ಅದನ್ನ ನಾವು ರಾಜ್ಯದಲ್ಲಿ ಅನುಷ್ಠಾನಗೊಳಿಸ್ತೇವೆ. ಒಳ್ಳೇದು, ಶ್ರೀನಿವಾಸ ದೇವರಮನೆಯವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್, ಹೇಳಿ. ಅದೇ ಈ ಯೋಜನೆಯ ಪ್ರಮುಖ ಅಂಶಗಳನ್ನು, ಪ್ರಮುಖ ಅಂಶಗಳಲ್ಲಿ ಒಂದೇ ತರಾಗಲಿ ವಿಮೆ ಪ್ರೀಮಿಯಂ ಅವರು ಯಶಸ್ಸು ಕಟ್ಕೋತಾರೆ. ಆಮೇಲೆ ಈ ಇದರಲ್ಲಿ ಮುಂಗಾರು ಮತ್ತು ಹಿಂಗಾರು ಮತ್ತು ಬೇಸಿಗೆ ಕೆಲವು ಬೆಳೆಗಳನ್ನ ನಾವು ತಾಲೂಕು ಮಟ್ಟಕ್ಕೆ ಈಗಾಗಲೇ ಪ್ರಶ್ನೆ ಒಬ್ಬ ರೈತರು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಅವನ್ನ ನೋಂದಣಿ ಮಾಡಿಸ್ತೀರಿ ಅಥವಾ ಹೋಬಳಿ ಮಟ್ಟಕ್ಕೆ ಯಾವ ಬೆಳೆಗಳನ್ನ ನೀವು ನೋಟಿಫೈ ಮಾಡ್ತೀರಿ, ಅದನ್ನ ನಾನು ಆಗ್ಲಿಲ್ಲ ಆ ರೀತಿ ಅದನ್ನ ನೋಟಿಫಿಕೇಶನ್ ಮಾಡ್ತಾರೆ. ಅಂದ್ರೆ ಹೆಚ್ಚಿನ ಒಂದು ಪ್ರದೇಶದಲ್ಲಿ ಅವಶ್ಯಕಂತ ಬೆಳೆನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಆ ಒಂದು ತಾಲೂಕಿನಲ್ಲಿ ಅಧಿಸೂಚನೆ ಮಾಡ್ತಾರೆ. ಅದೇ ರೀತಿ ಇತರೆ ಬೆಳೆಗಳನ್ನ ಹೋಬಳಿ ಮಟ್ಟಕ್ಕೆ ಅದನ್ನ ಅಧಿಸೂಚನೆಗೊಳಿಸ್ತಾರೆ. ಇನ್ನೊಂದು ಕರೆ ಇದೆ, ತಗೊಳ್ಳೋಣ ಸರ್. ಹಲೋ ಸರ್, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ಸಾಧ್ಯ ಸರ್. ಸಾಧ್ಯ ಅವರು, ರಾಜು. ರಾಜು, ರಾಜು ಅವರು. ಹಾ ಸರ್, ಎಲ್ಲಿಂದ ಕರೆ ಮಾಡಿದ್ರಿ ಸರ್? ಕಂಪ್ನಿಯಿಂದ. ಹಾ ಹೇಳಿ ಸರ್, ನಿಮ್ ಪ್ರಶ್ನೆ ಏನು ಕೇಳಿ ಸರ್. ಸರ್, ನಾವು ಬೆಳೆ ವಿಮೆಗೆ ನಾವೇ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೋಬಹುದಾ? ಡೈರೆಕ್ಟ್ ರಿಪೋರ್ಟ್ ಏನಿ ಇಲ್ಲ, ಈ ಸದ್ಯ ಆ ಒಂದು ಅವಕಾಶ ಒದಗಿಸಿಕೊಟ್ಟಿಲ್ಲ. ನಂತರದ ದಿನಗಳಲ್ಲಿ ಇದನ್ನ ಮಾಡ್ಬೇಕನ್ನೋ ಒಂದು ಸಾಧ್ಯ ಸಾಧ್ಯತೆಯನ್ನ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಅದನ್ನ. ಸೊ ನಂತರದ ದಿನಗಳಲ್ಲಿ ಅದು ಬಂದ್ರೆ ತಮಗೆ ನಾವು ತಿಳಿಸ್ಕೊಡ್ತೀವಿ ಅಂತ. ಈ ಸದ್ಯ ಇದರಲ್ಲಿ ಆನ್ಲೈನಲ್ಲಿ ತಮಗೆ ನೋಂದಣಿ ಮಾಡ್ಕೊಳಕ್ ಅವಕಾಶ ಇಲ್ಲ. ಹತ್ತಿರದ ನೀವು ಬ್ಯಾಂಕ್ಸ್ಗಳಲ್ಲಿ ತಾವು ನೋಂದಣಿ ಮಾಡ್ಕೋಬಹುದು, ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತ ಹೇಳ್ತೀವಿ, ನಾಗರಿಕ ಸೇವಾ ಕೇಂದ್ರಗಳು ಅಥವಾ ಗ್ರಾಮ ಒನ್ ಸೇವಾ ಕೇಂದ್ರಗಳಲ್ಲಿ ತಾವು ನೋಂದಣಿ ಮಾಡ್ಕೋಬಹುದು. ಸದ್ಯದ ವ್ಯವಸ್ಥೆ. ರಾಜು ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಲ್ವಾ? ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೇನೇ ಪ್ರಶ್ನೆ ಇದೆಯಾ ರಾಜು? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರ್, ಮುಂದುವರಿಸಿ ಸರ್. ಈಗ ಇನ್ನೊಂದು ಪ್ರಮುಖ ಅಂಶ ಏನಂತಂದ್ರೆ, ನಾನು ಆಗ್ಲೇ ಈಗಾಗಲೇ ಹೇಳಿದ್ದೀನಿ, ಆರಂಭಿಕ ಇಳುವರಿ ಲೆಕ್ಕ ಹಾಕಬೇಕಾದ್ರೆ ಕಳೆದ 7 ವರ್ಷದ ಇಳುವರಿಯನ್ನ ಸರಾಸರಿ ತೆಗೆದುಕೊಳ್ತಾರೆ. ಅದರಲ್ಲಿ ಉತ್ತಮ 5 ವರ್ಷಗಳ ಇಳುವರಿ ಮಾಹಿತಿಯನ್ನ ಪರಿಗಣಿಸಿ ಅದನ್ನು ಪ್ರಾರಂಭಿಕ ಇಳುವರಿ ಅಂತ ಹೇಳ್ಬಿಟ್ಟು ಪರಿಗಣನೆ ತೆಗೆದುಕೊಳ್ಳುತ್ತೆ. ಇದಾದ ನಂತರ ಬೆಳೆ ವಿಮೆ ನಷ್ಟವ ಸಂಪೂರ್ಣ ಪರಿಹಾರ ಮಾಡತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ಬೆಳೆ ವಿಮೆ ಸಂಸ್ಥೆಗಳ ಹೊಣೆಯಾಗಿರ್ತದೆ. ಸರ್ಕಾರ ಮಾತ್ರ ರೈತರು ಪಾವತಿಸತಕ್ಕಂಥ ವಿಮಾ ಕಂತಿನ ರಿಯಾಯಿತಿಯನ್ನು ನೀಡ್ತದೆ. ಓಕೆ, ಇನ್ನೊಂದು ಕರೆ ಇದೆ, ತಗೊಳ್ಳಿ. ಹಲೋ, ಹಲೋ. ಹಾಂ ನಮಸ್ಕಾರ ಸರ್, ತಮ್ಮ ಹೆಸರು ಹೇಳಿ ಸರ್. ಹಲೋ ನಮಸ್ಕಾರ, ತಮ್ಮ ಹೆಸರು ಹೇಳಿ. ಗದಗ ತಾಲೂಕು ಮುಂಡ್ರಿಗೆ ಮೋದಿನ್ ಸಾಬ್ ಅಂತ ಹೇಳಿ ಸರ್. ಮುಂಡ್ರಿಗಿಂದ ಮೋದಿನ್ ಸಾಬ್ ಅವರು. ಪ್ರಶ್ನೆ ಕೇಳಿ ಸರ್. ನಾವು ಬೆಳೆಗಳನ್ನ ಇನ್ಶೂರೆನ್ಸ್ ಮಾಡಿದ್ದೀವಿ ಮೇಡಮ್ ಸರ್. ಆದ್ರೆ ಎಲ್ಲ ಬೆಳೆಗೆ ನಾವು ಹಾಕಿದ ಬೆಳೆ ಇನ್ಶೂರೆನ್ಸ್ ಬರೋಣ ಸರ್. ಬಂತಾ ಬಂದಿಲ್ವಾ? ಬಂದೇ ಇಲ್ಲ ಸರ್. ಇನ್ಶೂರೆನ್ಸ್ ಯಾವ ಬೆಳೆ ಕ್ಲೇಮ್ ಮಾಡ್ತೀರಿ ನೀವು? ಸರ್ ಮಾತಾಡ್ತಾರೆ ಕೇಳಿ. ಮೋದಿ ಸಾಹೇಬ್ರೆ, ಈಗ ನೀವು ಯಾವ ಬೆಳೆಗೆ ನೋಂದಣಿ ಮಾಡಿದ್ರಿ ಅಂತ ನಮ್ಗೆ ಗೊತ್ತಿಲ್ಲ, ಆದ್ರೆ ನೀವು ಜನರಲ್ ಆಗಿ ಹೇಳಿದ್ರಿ. ಸರಿ ಕೇಳಿಸ್ತಾನೆ ಸರ್. ಇಲ್ಲ, ನೀವು ಯಾವ ಬೆಳೆಗೆ ಇನ್ಶೂರೆನ್ಸ್ ಮಾಡಿಸಿದ್ರಿ ಅಂತ ಕೇಳ್ತಾ ಇದಾರೆ. ನಾವು ಸೂರ್ಯಪಾನ ಈರುಳ್ಳಿ ಮಾಡಿರ್ತೀವಿ ಸರ್. ಈಗ ಸೂರ್ಯಪಾನ ನಾವು ಮಾಡಿ ಬೆಳೆ ಇನ್ಶೂರೆನ್ಸ್ ಬರೋಣ ಸರ್. ಮಾಹಿತಿ ಕೊಡ್ತಾರೆ ನೋಡಿ. ಈಗ ಸೂರ್ಯಪಾನ ಅಥವಾ ಇಳುವರಿ ಇದು ಈರುಳ್ಳಿ ಈ ಎರಡು ಬೆಳೆಗೆ ತಾವು ನೋಂದಣಿ ಮಾಡ್ರಿ ಅಂತ ಹೇಳಿದ್ರಿ. ನೀವು ಸ್ವಲ್ಪ ರೇಡಿಯೋದಿಂದ ಅಥವಾ ಬೇರೆ ಕಡೆ ಇರ್ಬೇಕು, ನೀವು ಸ್ವಲ್ಪ ಕರೆಕ್ಟ್ ಆಗಿ ಸ್ವಲ್ಪ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಹ್ಮ್ ಸರ್. ಕೇಳಿಸ್ತಿದ್ಯಾ? ಹಾ ಹೌದು ಸರ್. ಈಗ ನೋಡ್ರಿ, ಬೆಳೆ ಇಳುವರಿ ಆಧಾರದ ಮೇಲೆ ನಾವು ಬೆಳೆ ವಿಮೆನ ನಾವು ಪ್ರಕಟಿಸ್ತೇವೆ ಅಂತ ಹೇಳಿದ್ವಿ ಈಗಾಗಲೇ. ನೋಂದಣಿ ಅಂದ್ರೆ ನೀವೇನು ನೋಂದಾಯಿಸಿದ ಬೆಳೆ ಇದೆ ಅದು ಹೋಬಳಿ ಮಟ್ಟಕ್ಕಾದ್ರೆ ಹೋಬಳಿ ಮಟ್ಟದಲ್ಲಿ 10 ಬೆಳೆ ಕಟಾವು ಪ್ರಯೋಗಗಳನ್ನ ಮಾಡ್ತಾರೆ. ಅದರ ಸರಾಸರಿ ಇಳುವರಿನ ಕಳೆದ 7 ವರ್ಷದ ಸರಾಸರಿ ಇಳುವರಿಯಲ್ಲಿ 5 ವರ್ಷದ ಉತ್ತಮ ಇಳುವರಿಯನ್ನ ಪರಿಗಣನೆಗೆ ತೆಗೆದುಕೊಂಡು ಅದನ್ನು ಹೋಲಿಕೆ ಮಾಡ್ತಾರೆ. ಅದರಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ, ಅಂದ್ರೆ ಈ ವರ್ಷದ ಇಳುವರಿ ಕಡಿಮೆ ಇತ್ತು ಅಂತಂದ್ರೆ 10% ಕಡಿಮೆ ಇದ್ರು ಅಥವಾ 20% ಕಡಿಮೆ ಇತ್ತು ಅಂತಂದ್ರೆ ಅಷ್ಟನ್ನ ನಿಮ್ಗೆ ಅವರು ಬೆಳೆ ವಿಮೆ ಪಾವತಿ ಮಾಡ್ತಾರೆ. ಒಂದು ವೇಳೆ ಅದು ಏನು ವ್ಯತ್ಯಾಸ ಆಗಲಿಲ್ಲ ಅಥವಾ ಅದಕ್ಕಿಂತ ಹೆಚ್ಚಿಗೆ ಬೆಳೆ ಇದು ಬಂತಂದ್ರೆ, ಇಳುವರಿ ಬಂತಂದ್ರೆ ನಿಮ್ಗೆ ಯಾವುದೇ ರೀತಿ ಬೆಳೆ ವಿಮೆ ಸಿಗೋದಿಲ್ಲ. ಸೊ ಇದೇ ರೀತಿ ಉಳ್ಳಾಗಡ್ಡಿ ಕೂಡ ಇದೇ ರೀತಿ ನಿಮ್ಗೆ ಈರುಳ್ಳಿ ಕೂಡ ಇದೇ ನಿಯಮ ಅಪ್ಲೈ ಆಗುತ್ತೆ. ಈಗ ಮೋದಿನ್ ಸಾಬ್ ಅವರು ಯಾರನ್ನ ಅಲ್ಲಿ ಮುಂಡ್ರಿಗೆಯಲ್ಲಿ ಭೇಟಿ ಆದ್ರೆ ಇದಕ್ಕೆ ಅವ್ರಿಗೆ ಸರಿಯಾದ ಮಾಹಿತಿ ಸಿಗ್ತದೆ? ತಾವು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗಿ ಭೇಟಿ ಮಾಡ್ರಿ. ನಿಮ್ಗೆ ಕಳೆದ 5 ವರ್ಷದ ಇಳುವರಿ ಎಷ್ಟೈತೆ ಅಂತ ಹೇಳ್ಬಿಟ್ಟು ಅವ್ರು ತಿಳಿಸ್ತಾರೆ. ಅದ್ರ ಜೊತೆ ನಮಗೆ ಈ ವರ್ಷದ ಇಳುವರಿ ಎಷ್ಟು ಬಂದೈತೆ ಅಂತ ಅದನ್ನು ತಿಳಿಸ್ತಾರೆ. ಸೊ ಏನಾದರೂ ವ್ಯತ್ಯಾಸ ಆಗಿತ್ತು ಅಂತಂದ್ರೆ ನಿಮಗೆ ಅಲ್ಲಿ ಪರಿಹಾರ ಸಿಗುತ್ತೆ. ಒಂದೇಳೆ ಏನೂ ವ್ಯತ್ಯಾಸ ಆಗಿಲ್ಲ ಅಂದ್ರೆ ನಿಮಗೆ ಪರಿಹಾರ ಸಿಗೋದಿಲ್ಲ. ಮೋದಿ ಸಾಬ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ಹೆಸರು ಹೇಳಿಮ್ಮ, ಯಾವೂರು? ಕುಕ್ನೂರು ತಾಲೂಕು ರಾಜೂರ್ ನಕ್ಮಾನಿ ಮೇಡಮ್. ಕುಕ್ನೂರು ತಾಲೂಕಿಂದ ರಾಜೂರಾ? ರಾಜು ರಕ್ಮಾನಿ. ತಮ್ಮ ಹೆಸರು? ಅಕ್ಕಮಹಾದೇವ್ರು. ಅಕ್ಕಮಹಾದೇವಿ ಅವರು, ನಿಮ್ ಪ್ರಶ್ನೆ ಕೇಳಿ. ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಅವರಿದ್ದಾರೆ. ಪ್ರಶ್ನೆ ಕೇಳಿ. ಪ್ರಶ್ನೆ ಏನು? 2021-22 ಮುಂಗಾರು ಬೆಳೆ ವಿಮಾ ಸರ್, ನಿಮ್ಮ ಖಾತೆ ಜಮಾ ಆಗುತ್ತದೆ, ಮತ್ತೊಮ್ಮೆ ಪರಿಶೀಲಿಸಿ ಅಂತ ಹೇಳ್ರಿ ಸರ್, ಫೋನಲ್ಲಿ ಬಿಟ್ಟಿದ್ರೆ ಅದನ್ನೇನು ಸರ್ ಚೆಕ್ ಮಾಡಿಸ್ಕೊಂಡು. ಹೌದು, ತಾವು ತಮ್ಮ ಬ್ಯಾಂಕ್ ಖಾತೆನ ಒಂದ್ಸಲ ಪರಿಶೀಲನೆ ಮಾಡ್ಕೊಳ್ರಿ. ನಿಮ್ಗೆ ಬೆಳೆ ವಿಮೆ ಏನಾದ್ರೂ ನಿಮ್ಮ ಪಂಚಾಯತಿ ಅಥವಾ ನಿಮ್ಮ ಹೋಬಳಿಗೆ ಈಗಾಗಲೇ ಅನೌನ್ಸ್ ಮಾಡಿದ್ರಂತಂದ್ರೆ ನಿಮ್ಮ ಖಾತೆಗೆ ಅನುದಾನ ಪಾವತಿ ಆಗಿರ್ತದೆ. ಬೆಳೆ ವಿಮೆ ನಷ್ಟದ ಹಣ ಪಾವತಿ ಆಗಿರ್ತದೆ. ಅದು ತಾವು ತಮ್ಮ ಖಾತೆಯನ್ನು ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಅದೊಂದು ಮೆಸೇಜ್ ತಮಗೆ. ಅಂದ್ರೆ ಅಕ್ಕಮಹಾದೇವಿಯವರು ಬೆಳೆ ವಿಮೆಯನ್ನ ತಗೊಂಡಿದ್ದಾರೆ ಈಗ. ಧನ್ಯವಾದಗಳು ಅಕ್ಕಮಹಾದೇವಿಯವರೇ. ನೀವು ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡಿ, ನಿಮ್ಗೆ ಮಾಹಿತಿ ಸಿಗ್ತದೆ. ಓಕೆ, ಧನ್ಯವಾದಗಳು. ಇನ್ನೊಂದು ಕರೆ ಇದೆ ಸರ್. ಹಲೋ. ಓಕೆ ಸರ್, ಅದೇ ಮುಖ್ಯಾಂಶಗಳನ್ನ ಈ ಯೋಜನೆ ಮುಖ್ಯಾಂಶಗಳನ್ನ ಕೇಳಿದ್ರಿ. ಹೇಳಿದ್ರಿ ನಾಟಿ ಕಾಲಕ್ಕೆ ಆಗುವ ನಷ್ಟ, ಬೆಳವಣಿಗೆ ಹಂತದಲ್ಲಿ ಆಗುವ ನಷ್ಟ, ಮತ್ತೆ ಕಟಾವಿನ ನಂತರ ನಷ್ಟವನ್ನು ಸಹ ಇದರಲ್ಲಿ ಪರಿಗಣಿಸುತ್ತೀವಿ ಅಂತ ಹೇಳಿದ್ರು. 5 ಪ್ರಮುಖ ಅಂಶಗಳನ್ನ ಈ ಒಂದು ಯೋಜನೆ ಒಳಗೊಂಡಿರ್ತದೆ. ಸೊ ನಮ್ಮ ರೈತ ಬಂಧುಗಳು ಈ 5 ಇದನ್ನ ಪ್ರಯೋಜನ ಪಡಿಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಮಾಡ್ತೀವಿ ಸರ್. ಈಗ ಬಹಳ ಮುಖ್ಯವಾಗಿ 2022 ಮುಂಗಾರು ಹಂಗಾಮಿನಲ್ಲಿ ಯಾವ್ಯಾವ ಬೆಳೆಗಳು ಈ ವಿಮಾ ವ್ಯಾಪ್ತಿಗೆ ಬರ್ತವೆ, ಸರ್ಕಾರ ಪಟ್ಟಿ ಮಾಡಿದೆ? ಸೊ ಮುಂಗಾರಿ ಬೆಳೆಗಳು ಮತ್ತು ಹಿಂಗಾರಿ ಬೆಳೆಗಳು ಮತ್ತು ಬೇಸಿಗೆ ಬೆಳೆಗಳು ರೀತಿಯಾಗಿ ಮೂರು ವಿಧ ಮಾಡಿ ಪಟ್ಟಿ ಮಾಡಿದ್ದಾರೆ. ಸೊ ಮುಂಗಾರಿನಲ್ಲಿ 23 ಬೆಳೆಗಳನ್ನ ನೋಟಿಫೈ ಮಾಡಿದ್ದಾರೆ. ಅದೇ ರೀತಿ ಹಿಂಗಾರಿಗೆ ಒಂದು 13 ಬೆಳೆಗಳು ಮತ್ತು ಬೇಸಿಗೆಗೆ 3 ಬೆಳೆಗಳನ್ನ ಈ ರೀತಿ ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಮುಂಗಾರಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದ್ರೆ ಮುಂಗಾರಿನಲ್ಲಿ ಭತ್ತ, ಮುಸುಕಿನ ಜೋಳ. ಸರ್ ಒಂದು ಕರೆ ಇದೆ, ತಗೊಂಡ್ ಬಿಡೋಣ. ಹಲೋ ಹಲೋ ಹಲೋ, ತಮ್ಮ ಹೆಸರು ಹೇಳಿ ಸರ್. ಸರ್ ಮಂಜುನಾಥ್ ಅಂತ, ಧರ್ಮಸಾಗರದಿಂದ. ಧರ್ಮಸಾಗರದಿಂದ ಮಂಜುನಾಥ್ ಅವರು. ಪ್ರಶ್ನೆ ಕೇಳಿ ಸರ್. ಜಂಟಿ ನಿರ್ದೇಶಕರು ಕೃಷಿ ನಿರ್ದೇಶಕರು ಇದಾರೆ ಇಲ್ಲಿ, ನಿಮ್ ಪ್ರಶ್ನೆ ಕೇಳಿ. ಶರಣಪ್ಪ ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ರಿ ಸರ್? ಚೆನ್ನಾಗಿದ್ದೀವಿ. ನಾವು ಚೆನ್ನಾಗಿದ್ದೀವಿ ಸರ್. ಸರ್ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪ್ರಮುಖವಾಗಿ ಈ ಮಳೆಗಾಲ ಬರ್ತಾ ಇದೆ. ಸೊ ಈ ಮಳೆಗಾಲದ ಸಂದರ್ಭದಲ್ಲಿ ಪ್ರಮುಖವಾಗಿ ಬೆಳೆದಂತ ಬೆಳೆಗಳೇನಿದಾವೆ ನಮ್ಮ, ಎಸ್ಪೆಷಲಿ ನಾನು ಕೇಳ್ತಾ ಇರೋದು ಹೊಸಪೇಟೆ ಭಾಗದ ಸುತ್ತಮುತ್ತ ಇರತಕ್ಕಂತಹ ಈ ಏನು ಒಣ ಬೇಸಾಯ ಮಾಡ್ತಕ್ಕಂಥದ್ದು, ಅಂದ್ರೆ ಒಣ ಬೇಸಾಯದಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಒಂದ್ವೇಳೆ ಮಳೆ ಬಂದು ಬೆಳೆ ಹಾಳಾಯ್ತು ಅಂತ ಹೇಳಿದ್ರ, ಸೊ ಯಾವ ರೀತಿಯಾಗಿ ಪರಿಹಾರ ಸಿಗುತ್ತೆ ಸರ್ ಈ ಭಾಗದ ರೈತರಿಗೆ? ಓಕೆ, ಈಗ ಉತ್ತಮವಾದ ಪ್ರಶ್ನೆ ಇದು. ನಾನು ಆಗಲೇ ಹೇಳಿದೆ, 2-3 ಹಂತದಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದ್ದೆ. ಹೌದು, ಒಂದು ಬಿತ್ತನೆ ಅಥವಾ ನಾಟಿ ಕಾಲಕ್ಕೆ ಆಗತಕ್ಕಂತ ನಷ್ಟ, ಬೆಳವಣಿಗೆ ಹಂತದಲ್ಲಿ ಆಗೋ ನಷ್ಟ. ತಾವು ಕೇಳ್ತಾ ಇರ್ತಕ್ಕಂಥದ್ದು ಬೆಳವಣಿಗೆ ಕಾಲದಲ್ಲಿ ಆಗ್ತಕ್ಕಂತ ನಷ್ಟದ ಕುರಿತು ತಾವು ಕೇಳ್ತಾ ಇದ್ದಾರೆ. ಸೊ ಅಂದ್ರೆ ಬೆಳೆಗಳು ಬಿತ್ತು ಬಿತ್ತನೆ ಮಾಡಿ 1 ತಿಂಗಳಾಗಿರ್ಬೇಕು, ಕಟಾವಿಗೆ 1 ವಾರ, ಅಡ್ವರ್ಸಿಟಿ ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಎಲ್ಲಿ ಅಂದ್ರೆ ಅಧಿಸೂಚಿತ ಬೆಳೆಗಳಲ್ಲಿ ಉದಾಹರಣೆಗೆ ನಿಮ್ಮ ಭಾಗದಲ್ಲಿ ಹೆಚ್ಚಿನೆಚ್ಚು ಮುಸ್ಕಿನ ಜೋಳ ಬೆಳೀತಿದ್ದಾರೆ ಅಂತಂದ್ರೆ, ಅಧಿಸೂಚಿತ ಪ್ರದೇಶದಲ್ಲಿ, ಅಧಿಸೂಚಿತ ಪ್ರದೇಶ ಉದಾಹರಣೆಗೆ ಗ್ರಾಮ ಪಂಚಾಯತ್ ಅಂತ ಹೇಳ್ಕೊಂಡ್ರೆ, ಆ ಗ್ರಾಮ ಪಂಚಾಯತ್ ಪ್ರದೇಶದಲ್ಲಿ ಅತಿಯಾದ ಮಳೆ ಆಯ್ತು ಅಥವಾ ಮಳೆನೇ ಆಗಲಿಲ್ಲ ಅಥವಾ ತೇವಾಂಶ ಕೊರತೆ ಒಂದು ತಿಂಗಳವರೆಗೂ ಆಯ್ತು, ಸೊ ಅದಕ್ಕೆ ನಮ್ಗೆ ಇಳುವರಿ ಪರಿಣಾಮ ಇಳುವರಿ ಮೇಲೆ ಪರಿಣಾಮ ಬೀರ್ತೈತೆ ಅಂತ ಅನ್ಕೊಳ್ಳೋಣ. ಪ್ರಾರಂಭಿಕ ಪರಿಣಾಮ ಬೀರ್ತೈತೆ ಅಂತ ಹೇಳ್ಬಿಟ್ಟು ನಾವು ವಿಚಾರ ಮಾಡಿದಾಗ ಪ್ರಾರಂಭಿಕ ಇಳುವರಿ ಅಂತ ನಾನು ಹೇಳ್ತಾ ಇದ್ದೆ ಆಗಲೇ, ಪ್ರಾರಂಭಿಕ ಇಳುವರಿಯ ಶೇಕಡ 50% ಕಡಿಮೆ ನಮ್ಗೆ ಇಳುವರಿ ಬರ್ತಕ್ಕಂತ ಅನ್ಕೊಂಡಾಗ, ಅಂದ್ರೆ ಇದು ಅಂದಾಜು, ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ ಪ್ರಾರಂಭಿಕ ಇಳುವರಿ ಒಂದು 10 ಕ್ವಿಂಟಲ್ ಇತ್ತು, ನಾವು ಈ ರೀತಿ ಮಳೆ ಹೆಚ್ಚಾಯಿತು ಅಥವಾ ಬರ ಜಾಸ್ತಿ ಆಯಿತು ಅಥವಾ ತೇವಾಂಶ ಕೊರತೆಯಿಂದ ನಮಗೆ ಒಂದು 5 ಕ್ವಿಂಟಲ್ ಕೂಡ ಮಳೆ ಬೆಳೆ ಬರಲ್ಲಪ್ಪ ಅಂತೇಳಿ ಅನಿಸ್ತು ಅಂತಂದ್ರೆ, ಅಂತ ಸಂದರ್ಭದಲ್ಲಿ ನಾವು ಆ ಒಂದು ಅಧಿಸೂಚಿತ ಪ್ರದೇಶದಲ್ಲಿ 5 ರಷ್ಟು ಪ್ರದೇಶನ ಆಯ್ಕೆ ಮಾಡ್ಕೊಂಡು ಅವುಗಳಲ್ಲಿ ರ್ಯಾಂಡಮ್ ಆಗಿ ನಾವು ಒಂದು 10 ಬೆಳೆ ಕಟಾವು ಪ್ರಯೋಗಗಳನ್ನು ಮಾಡ್ಕೊಂತೀವಿ. ಮಾಡ್ಕೊಂಡ್ಬಿಟ್ಟು ಆ ಒಂದು 10 ಬೆಳೆ ಕಟಾವು ಪ್ರಯೋಗಗಳ ಒಂದು ಆಧಾರದ ಮೇಲೆ ಇಳುವರಿ ಎಷ್ಟು ನಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ನಾವು ವರದಿ ಸಲ್ಲಿಸ್ತೀವಿ. ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಅಂದ್ರೆ ಇದು ಒಬ್ಬರೇ ಮಾಡ್ತಕ್ಕಂಥದ್ದಲ್ಲ, ಇಲ್ಲಿ ಇಲಾಖೆಯವರು ಮತ್ತು ಇನ್ಶೂರೆನ್ಸ್ ಕಂಪನಿಯವರು ಸಹಭಾಗಿತ್ವ ರೈತರು ಇವು 3 ಜನ ಸೇರಿ ನಾವು ಈ ಒಂದು ಬೆಳೆ ಕಟಾವು ಪ್ರಯೋಗಗಳನ್ನು ಮಾಡಿ ಇಷ್ಟು ಇಳುವರಿ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ಒಂದು ವರದಿನ ನಾವು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತೀವಿ. ಆದರೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಏನೋ ಒಂದು ಸಮಿತಿ ಇದೆ, ಜಿಲ್ಲಾ ಮಟ್ಟದ ಸಮಿತಿ, ಅದನ್ನು ಪರಿಶೀಲನೆ ಮಾಡಿ ಅದನ್ನು ನಾವು ಸರ್ಕಾರಕ್ಕೆ ಅವರು ರೆಕಮೆಂಡ್ ಮಾಡ್ತಾರೆ. ಸರ್ಕಾರದವರು ಅದನ್ನು ಪರಿಗಣನೆ ತೆಗೆದುಕೊಂಡ್ಬಿಟ್ಟು ಅಧಿಸೂಚನೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ರೈತರಿಗೆ ಏನು ಬೆಳೆ ವಿಮೆ ಮಾಡಿಸಿರ್ತೀರಿ, ಆ ಬೆಳೆ ವಿಮೆ ಅಂದರೆ ಸಮ್ ಅಶ್ಯೂರ್ಡ್ ಅಂತ ಹೇಳ್ತೀವಿ ನಾವು, ಆ ಬೆಳೆ ವಿಮೆ ಮಾಡಿಸಿದ ಒಟ್ಟು ಮೊತ್ತದಲ್ಲಿ ಶೇಕಡ 25% ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡಿ ಬೆಳೆ ಕಟಾವು ಆದ ನಂತರ ಇನ್ನು ಮಿಕ್ಕಿದ್ದು ಹಣ ಬರ್ತಿದ್ರೆ ಅಷ್ಟು ಹಣನ ತಮ್ಮ ಖಾತೆಗೆ ಜಮಾ ಮಾಡ್ತಾರೆ, ಇಲ್ಲಾಂದ್ರೆ ಅಷ್ಟಕ್ಕೆ ಅದನ್ನು ಮುಕ್ತಾಯಗೊಳಿಸ್ತಾರೆ. ಸೊ ಈ ರೀತಿ ಅಂದರೆ ಬೆಳೆಯ ಹಂತ ಬೆಳೆ ಬೆಳವಣಿಗೆ ಪ್ರದೇಶದಲ್ಲಿ ನಿಮಗೆ ಬೆಳವಣಿಗೆ ಹಂತದ ಒಂದು ಇದರಲ್ಲಿ ಬೆಳೆ ವಿಮೆಯ ಒಂದು ಪ್ರಯೋಜನ ನೀವು ಪಡ್ಕೋಬಹುದು. ಧನ್ಯವಾದ ಸರ್. ಧನ್ಯವಾದ. ಮಂಜುನಾಥ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಬಹಳ ಮುಖ್ಯವಾಗಿ ಇನ್ನೊಂದು ಅದೇ ಹೇಳ್ತಿದ್ರಿ, ಅಂದರೆ ಈಗ ಸಾಮಾನ್ಯವಾಗಿ ಸರ್ಕಾರ ಏನು ಮಾಡಿದೆ, 3 ಹಂಗಾಮಿನಲ್ಲಿ ಬೆಳೆಗಳಿಗೆ ವಿಮೆಯನ್ನು ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ತಿದ್ರಿ. ಅದೇ ಮುಂಗಾರು ಹಂಗಾಮಿನ ಬೆಳೆಗಳ ಬಗ್ಗೆ ಹೇಳ್ತಾ ಇದ್ರಿ. ಅದು ಮುಂಗಾರು ಹಂಗಾಮಿನ ಬೆಳೆಯಲ್ಲಿ ಒಟ್ಟು 23 ಬೆಳೆಗಳನ್ನು ಅಧಿಸೂಚನೆಗೊಳಿಸಿದ್ದಾರೆ. ಅಲ್ಲಿ ಭತ್ತ, ಮುಸುಕಿನ ಜೋಳ, ಜೋಳ, ರಾಗಿ, ಸಜ್ಜೆ, ನವಣೆ, ಸಾವೆ, ಉದ್ದು, ತೊಗರಿ, ಹೆಸರು, ಹುರುಳಿ, ಸೋಯಾ ಹೊರೆ, ಎಳ್ಳು, ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಅಲಸಂದೆ, ಆಲೂಗಡ್ಡೆ, ಈರುಳ್ಳಿ, ಕೆಂಪು ಮೆಣಸಿನಕಾಯಿ, ಟೊಮೆಟೊ, ಎಲೆಕೋಸು ಮತ್ತು ಅರಿಶಿನ, ಒಟ್ಟು 23 ಬೆಳೆಗಳಿಗೆ ಸರ್ಕಾರದವರು ಮುಂಗಾರು ಹಂಗಾಮಿನಲ್ಲಿ ಅಧಿಸೂಚನೆ ಹೊರಡಿಸಿದ್ದಾರೆ. ಅದೇ ರೀತಿ ಹಿಂಗಾರಿಗೆ 14 ಬೆಳೆಗಳಲ್ಲಿ ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಅದರಲ್ಲಿ ಭತ್ತ, ಜೋಳ, ರಾಗಿ, ಮುಸುಕಿನ ಜೋಳ, ಗೋಧಿ, ಕಡಲೆ, ಉದ್ದು, ಹುರುಳಿ, ಹೆಸರು, ಅಗಸೆ, ಸೂರ್ಯಕಾಂತಿ, ನೆಲಗಡಲೆ, ಕುಸುಮೆ, ಈರುಳ್ಳಿ, ಆಲೂಗಡ್ಡೆ ಮತ್ತು ಟೊಮೆಟೊ. ಅದೇ ರೀತಿ ಬೇಸಿಗೆ ಹಂಗಾಮಿನಲ್ಲಿ ಭತ್ತ, ರಾಗಿ ಮತ್ತು ನೆಲಗಡಲೆ ಈ 3 ಬೆಳೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಬೇಸಿಗೆ ಹಂಗಾಮಿನಲ್ಲಿ ಬೆಳೆಗಳು ಕಮ್ಮಿ ಇರ್ತದೆ ಅಂದ್ರೆ ಬೆಳೆತಕ್ಕಂಥದ್ದು ಇಡೀ ಅಕಾಶ ರಾಜ್ಯದಲ್ಲಿ ನೋಡಿದಾಗ ಬರೀ ಕೇವಲ ಭತ್ತ ಅಥವಾ ಶೇಂಗಾ ಜಾಸ್ತಿ ಬೆಳೀತಾರೆ. ಇನ್ನೊಂದು ಕರೆ ಇದೆ ಸರ್, ತಗೊಳ್ಳೋಣ. ಹಲೋ, ಹಲೋ, ನಮಸ್ಕಾರ. ತಮ್ಮ ಹೆಸರು ಹೇಳಿ ಸರ್. ರಮೇಶ್ ಸರ್. ವೆಂಕಟ ರಮೇಶ್ ಅವರು ಎಲ್ಲಿಂದ? ಅಗಳಕೆರೆಯಿಂದ. ಅಗಳಕೆರೆಯಿಂದ ಹಿಟ್ನಾಳ್ ರಮೇಶ್. ಅಗಳಕೆರೆಯಿಂದ ಹಿಟ್ನಾಳ್ ರಮೇಶ್ ಅವರು, ನಿಮ್ ಪ್ರಶ್ನೆ ಕೇಳಿ ಸರ್. ಮೊದಲೇ ಪ್ರಶ್ನೆ ನಿಮಗೆ, ಶಾಣಪ್ಪ ಸರ್ ವಯಸ್ಸು ಸರಿ ಬರ್ತಾ ಇಲ್ಲ ಸರ್. ಈಗ ಬರ್ತಾ ನೋಡಿ. ನಿಮ್ದು ಸ್ಪಷ್ಟ ಹೇಳಿ ಶಾಣಪ್ಪ ಸರ್, ಸ್ಪಷ್ಟ ಕೇಳ್ತಾ ಇಲ್ಲ ಸರ್. ಸರ್ ಈಗ ಪ್ರಶ್ನೆ ಕೇಳಿ ಸರ್. ಸಾಲಿನಲ್ಲಿ ನಮ್ದು ಹೊಲದ ಬೆಳೆ ವಿಮೆ ಹಾಕಿದ್ವಿ ಸರ್, ಅದರ ಪರಿಹಾರ ಬಂದಿಲ್ಲ ಸರ್ ನಮ್ಗೆ. 21-22 ಸರ್, 21-22 ಬೆಳೆ ವಿಮೆ ಪರಿಹಾರ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ತಾವು ತಮ್ಮ ಖಾತೆನ ಚೆಕ್ ಮಾಡ್ಕೋಬಹುದು. ಒಂದೇದಾಗಿ ಅಲ್ಲಿ ಬಂದಿತ್ತಂದ್ರೆ ಒಳ್ಳೇದು, ಬರಲಿಲ್ಲ ಅಂತಂದ್ರೆ ಏನಾದರೂ ಸಮಸ್ಯೆಗಳಿದ್ರೆ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಕಾಂಟ್ಯಾಕ್ಟ್ ಮಾಡ್ರಿ. ಸೊ ನಿಮ್ಮ ಒಂದು ಅಧಿಸೂಚಿತ ಪ್ರದೇಶದಲ್ಲಿ ಬೆಳೆ ವಿಮೆ ಲಾಸ್ ಆಗಿತ್ತಂದ್ರೆ ಡೆಫಿನೆಟ್ಲಿ ತಮಗೆ ಬೆಳೆ ವಿಮೆ ಹಣ ಬಂದೇ ಬರುತ್ತೆ. ರಮೇಶ್ ಅವರು, ನೀವು ಯಾವ ಬೆಳೆಗೆ ಮಾಡಿಸಿದ್ರಿ? ನಾವು ಹೆಸರು ಬೆಳೆ ಮಾಡಿಸಿದ್ವಿ ಸರ. ಹೌದು, ಹೆಸರು ಬೆಳೆಗೆ ಈಗಾಗಲೇ ಅನೌನ್ಸ್ ಮಾಡಿದಂದ್ರೆ ನಿಮ್ಗೆ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಇತ್ತಂತಂದ್ರೆ ಗ್ರಾಮ ಪಂಚಾಯತ್ ಮಟ್ಟದ ಅನೌನ್ಸ್ ಮಾಡಿದ್ರೆ ಬಂದೇ ಬಂದಿರ್ತದೆ. ಅಥವಾ ಹೋಬಳಿ ಮಟ್ಟಕ್ಕೆ ಅದನ್ನೇನಾದ್ರೂ ನೋಟಿಫೈ ಮಾಡಿ ಅನೌನ್ಸ್ ಮಾಡಿದ್ರೆ ಅಂದ್ರೆ ಬೆಳೆ ವಿಮೆನ ಪರಿಹಾರ ಅನೌನ್ಸ್ ಮಾಡಿದ್ರಂದ್ರೆ ಅದೇ ರೀತಿ ನಿಮ್ಗೆ ಬೆಳೆ ವಿಮೆ ಬಂದೇ ಬರುತ್ತೆ. ನಿಮ್ ಮಾಡಿ ತಾವು ತಮ್ಮ ರೈತ ಸಂಪರ್ಕ ಕೇಂದ್ರ ಅಥವಾ ಎಡಿ ಆಫೀಸ್ ಹೋಗಿ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ. ಮಾಹಿತಿ ಕೊಡ್ತಾ ಇಲ್ಲ ಸರ್ ಅವರು. ನೀವು ನಮ್ಮ ಇಡಿ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಅವ್ರು ಕೊಡಲಿಲ್ಲ ಅಂದ್ರೆ ಇಡಿ ಆಫೀಸಲ್ಲಿ ಆ ಮಾಹಿತಿಗಳು ಎಲ್ಲವನ್ನೂ ಕೊಟ್ಟಿದ್ದಾರೆ. ಈಗ ಯಾರ್ಯಾರಿಗೆ ವಿಮೆ ಹಣ ಬಂದಿದೆ, ರೈತರ ಅವರು, ರೈತರ ಅಕೌಂಟ್ ನಂಬರ್ ಅವರು, ರೈತರ ಮೊಬೈಲ್ ನಂಬರ್ ಅವರು, ನಮ್ಮ ಹತ್ರ ಮಾಹಿತಿ ಇದೆ. ಸೊ ನಮ್ಗೆ ಬಂದೈತಿಲ್ಲ ಅಂತ ಹೇಳ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ಕೋಬಹುದು. ನಿಮಗೆ ಫೋನ್ ಮೂಲಕ ಏನಾದ್ರೂ ಮೆಸೇಜ್ ಸಂದೇಶಗಳು ಬಂದಿದ್ವಾ ರಮೇಶ್ ಅವರೇ? ಬಂದಿದ್ದು ಸರ್, ನಾವು ಮಾಡಿದ ಟೈಮ್ ನಲ್ಲಿ ಬಂದವ್ ಸರ್. ಅಲ್ಲ, ಈಗ ಅಕ್ಕ ಮಹಾದೇವರು ಈಗಾಗಲೇ ಒಂದ್ಸಲ ಹೇಳಿದ್ರು ನಮ್ಗೆ ಈ ತರ ಹಿಂಗ ಬೆಳೆ ವಿಮೆ ಪರಿಹಾರ ಹಣ ಬಂದಿದೆ, ನೀವು ಚೆಕ್ ಮಾಡ್ಕೊಡ್ರಿ ಅಂತ ಹೇಳಿದ್ರು. ಆತರ ಸಂದೇಶ ಬಂದಿದೆ ಅಂತ ಹೇಳಿದ್ರು. ನಿಮ್ಗೆ ಆತರ ಏನಾದ್ರು ವಿಮೆ ಹಣ ಅದ್ರ ಬಗ್ಗೆ ಏನಾದ್ರು ಮೊಬೈಲ್ ನಂಬರ್ಗೆ ಸಂದೇಶಗಳು ಬಂದಿತ್ತ? ಹೇಗೆ? ಓಕೆ, ಈಗ ನೀವು ಏನ್ ಮಾಡಿ ಸರ್ ಹೇಳಿದಾಗೆ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಮತ್ತೊಮ್ಮೆ ಹೋಗಿ ಮತ್ತು ಅಲ್ಲಿ ಆಗಲಿಲ್ಲ ಅಂದರೆ ನಿಮ್ಮ ಕೊಪ್ಪಳ ಜಿಲ್ಲೆಯ ಸಹಾಯಕ ನಿರ್ದೇಶಕರು ಇರ್ತಾರೆ ಕೃಷಿ ಇಲಾಖೆಯ, ಅಲ್ಲಿ ನೀವು ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳಿ. ಸಂಪರ್ಕ ಒಟ್ಟು ಕೇರ್ ಮಾಡಲ್ಲ ಸರ್ ಅವ್ರ ರೈತರನ್ನ. ಹೌದೌದು, ರೈತ ಸಂಪರ್ಕ ಈಗ ನೋಡಿ ರಮೇಶ್ ಅವರೇ ಈಗ ನಮ್ಮ ಸಾರ್ ಅವರು ಸಹಿತ ಇವರು ನಮ್ಮ ವಿಜಯನಗರ ಜಿಲ್ಲೆ ಜಂಟಿ ನಿರ್ದೇಶಕರು ಅಲ್ಲಿಯ ಎಡಿಯವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ನಿಮ್ಮ ದೂರವಾಣಿ ಸಂಖ್ಯೆ ಒಂದು ಕೊಟ್ಟಿರಿ, ಬೇಕಂದ್ರೆ ಅಲ್ಲಿಂದ ಬೇಕಂದ್ರೆ ಅವ್ರು ನಿಮ್ಗೆ ಮಾಹಿತಿಯನ್ನ ಮಾಡ್ತಾರೆ. ನಿಮ್ ದೂರವಾಣಿ ಒಂದು ಹೇಳಿ. ಹಲೋ, ಹೇಳಿ. 9888 ನಿಮ್ ಬಗ್ಗೆ ಅವ್ರ ಜೊತೆ ಮಾತಾಡಿದ್ಮೇಲೆ ನಿಮಗೆ ಇವರು ನಿಮಗೆ ಮಾಹಿತಿ ತಿಳಿಸ್ತಾರೆ. ಓಕೆ, ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ಕರೆ ಇದೆ ಸರ್, ತಗೊಳ್ಳೋಣ. ಹಲೋ, ಹಲೋ ಸರ್. ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ಸರ್, ಧನಂಜಯ ಮೇಟಿ ಅಂತ. ಧನಂಜಯ ಮೇಟಿ ಎಲ್ಲಿಂದ ಸರ್? ಸರ್, ಆಗ್ರಿಬೊಮ್ಮನೆ ತಾಲೂಕು ಬಸರಕೋಟ್ ಸರ್. ಪ್ರಶ್ನೆ ಕೇಳಿ ಸರ್. ಜಂಟಿ ನಿರ್ದೇಶಕರು ಇದ್ದಾರೆ ನಮ್ಮ ವಿಜಯನಗರ ಜಿಲ್ಲೆಯ ಕೃಷಿ ಇಲಾಖೆಯ. ನಿಮ್ ಪ್ರಶ್ನೆ ಏನ್ ಕೇಳಿ ಸರ್? ಸರ್ ನಮಸ್ತೆ ಸರ್. ನಮಸ್ಕಾರ ಧನಂಜಯ, ಹೇಳ್ರಿ ಸರ್. ಈ ಬೆಳೆ ವಿಮೆ ಸರ್, ಈಗ ನಮ್ ಕಡೆಗೆ ಭತ್ತ ಜಾಸ್ತಿ ಕಟ್ಟಿ ಸರ್ ಕ್ಲೈಮ್ ಆಗಿಲ್ಲ ಸರ್, ಭತ್ತ ಮತ್ತು ಮೆಕ್ಕೆಜೋಳ ಸರ್, ನೀರಾವರಿ ಸರ್. ಈಗ ನಮ್ಗೆ ಯಾವ್ದಾದ್ರು ಬೆಳೆ ವಿಮೆ ಅನೌನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಈಗಾಗಲೇ ಮಾಹಿತಿ ಬಂದಿದೆ, ಅದನ್ನು ಎಡಿ ಆಫೀಸ್ಗೆ ಕಳಿಸ್ಕೊಟ್ಟಿದ್ದೀವಿ, ಅದ್ರಲ್ಲಿ ಚೆಕ್ ಮಾಡಿ. ಹ್ಮ್ ಸರ್, ಇಲ್ಲ ವಾಟ್ಸ್ಆಪ್ ಗ್ರೂಪ್ನೇ ಹಾಕ್ಯಾರ ಸರ್ ನಮ್ಮ ರೈತರು ಗ್ರೂಪ್ನೇ. ಯಾವ ಬೆಳೆಗೆ ಬಂದಿದೆ ಅಂದ್ರೆ ಇದು ಬೆಳೆ ಕಟಾವು ಆಧಾರದ ಮೇಲೆ ಬರುತ್ತದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದ್ದಂತ ವಿಷಯ ಇದೆ. ಈಗಾಗಲೇ ನಾನು ತಿಳಿಸಿದ್ದೀನಿ, ಬೆಳೆ ಕಟಾವು ಆಧಾರದ ಮೇಲೆ ಬೆಳೆ ನಷ್ಟ ಬಂದಿತ್ತಂದ್ರೆ ಮಾತ್ರ ಬೆಳೆ ವಿಮೆ ಬರುತ್ತೆ. ಇನ್ನು ಒಂದು ವೇಳೆ ಅದು ಬೆಳೆ ವಿಮೆ ಬೆಳೆ ನಷ್ಟ ಆಗಿಲ್ಲ ಅಂತಂದ್ರೆ ಬೆಳೆ ನಷ್ಟ ಬರೋದಲ್ಲ. ಸರಿ ಸರ್, ಲಾಸ್ ಆಗಿದ್ದು ಸರ್ ಅವ್ರು ಬಂದಲ್ಲ ಸರ್, ಅದು ಒಂದು ಸರ್ ಆಮೇಲೆ ನೋಡ್ರಿ, ಲಾಸ್ ಅಂತ ಹೇಳ್ತಾ ಇದ್ದೀನಿ. ಲಾಸ್ ಅಂತಂದ್ರೆ ನೀವು ಇಂಡಿವಿಜುವಲ್ ಅಲ್ಲ, ಇದು ಇದಕ್ಕೆ ಗೈಡ್ಲೈನ್ಸ್ ಬೇರೆ ಇದೆ. ಗೈಡ್ಲೈನ್ಸ್ ಏನಪ್ಪಾ ಅಂತಂದ್ರೆ ಆ ಒಂದು ಅಧಿಸೂಚಿತ ಪ್ರದೇಶದಲ್ಲಿ ಈ ಉದಾಹರಣೆಗೆ ನಿಮ್ಗೆ ಹುಬ್ಳಿ ಮಟ್ಟದ ಆಯ್ತಂತಂದ್ರೆ 10 ಪ್ರಯೋಗಗಳನ್ನು ಮಾಡ್ತಾರೆ. ಆ 10 ಪ್ರಯೋಗದಲ್ಲಿ ಒಳ್ಳೇದಿದ್ದು ಬರ್ಬೋದು, ಕೆಟ್ಟದಿದ್ದು ಬೆಳೆಗಳನ್ನು ಬರ್ಬೋದು. ಅದರ ಸರಾಸರಿ ತೆಗೆದುಕೊಂಡು ಅದರ ಸರಾಸರಿ ಇಳುವರಿನ ತೆಗೆದುಕೊಂಡು 7 ವರ್ಷದಲ್ಲಿ 5 ವರ್ಷದ ಬೆಸ್ಟ್ ಇಳುವರಿಗೆ ಹೋಲಿಕೆ ಮಾಡಿ ನೋಡ್ತಾರೆ. ಹಾಗಾಗಿ ನಿಮ್ಗೆ ನಷ್ಟ ಅಂತ ಕಂಡು ಬಂತು ಅಂದ್ರೆ ಮಾತ್ರ ನಿಮ್ಗೆ ಬೆಳೆ ವಿಮೆ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಓಕೆ ಸರ್, ಧನ್ಯವಾದಗಳು ಧನಂಜಯ ಮೇಟಿ ಅವರೇ. ಸರ್, ಇನ್ನೊಂದು ಸಜೆಷನ್ ಸರ್ ಜೆಡಿಎಸ್ ಅವರಿಗೆ. ಏನಿಲ್ಲ ಸರ್, ಫೇಸ್ಬುಕ್ ಮುಖಾಂತರ ಬೆಳೆ ವಿಮೆ ಸ್ವಲ್ಪ ಅವೇರ್ನೆಸ್ ಮೂಡಿಸಿದ್ರೆ ಜಾಸ್ತಿ ಜನ ರೈತರು ಕಟ್ಟಬಹುದು ಅಂತ ನನ್ನ ಅಭಿಪ್ರಾಯ. ಖಂಡಿತ ಮಾಡಿ. ಒಂದು ಪ್ರಕಟಣೆಗಳನ್ನು ಕೇಳೋಣ ಸರ್. ಆಯ್ ಸುರಕ್ಷಿತ ಹೋ ಜಾಯ ಹರ ಕಿಸಾನ್ ಆತ್ಮನಿರ್ಭರ ಹೋ ಜಾಯ संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು ಎಸ್ ಎಸ್ ಎಲ್ ಸಿ ನಂತರ ಐ ಟಿ ಐ ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ಐ ಟಿ ಐ ಮೇಲೇ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ಐ ಟಿ ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಬೇಡಿ, ಐ ಟಿ ಐ ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ಈಗ ಪ್ರತಿ ಡ್ರೈವ್ ನಲ್ಲಿ ನೀವು ಸ್ಪೆಂಡ್ ಮಾಡುವುದಕ್ಕಿಂತ ಹೆಚ್ಚು ಪಡೆಯಿರಿ. ಮನೆಗೆ ತನ್ನಿ ಹೊಚ್ಚ ಹೊಸ ವ್ಯಾಗನಾರ್ ವಿತ್ ಸ್ಟೈಲಿಶ್ ಡ್ಯುಯಲ್ ಟೋನ್ ಎಕ್ಸ್ಟೀರಿಯರ್, ಅಡ್ವಾನ್ಸ್ಡ್ ಕೆ ಸೀರೀಸ್ ಇಂಜಿನ್, ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಹೋಸ್ಟ್ ಹಾಗೂ ಮತ್ತಷ್ಟು ಫೀಚರ್ಸ್ ನೊಂದಿಗೆ, ಹಾಗೂ 25.19 kilometers per liter ಬಂಪ ಮೈಲೇಜ್ ನೊಂದಿಗೆ 48,000 rupees ವರೆಗೂ ಎವರ್ ಹೈಯೆಸ್ಟ್ ಸೇವಿಂಗ್ಸ್ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ನಲ್ಲಿ ನಮ್ಮ ವ್ಯಾಗನಾರ್ ಚೆಕ್ ಮಾಡಿ. ಷರತ್ತುಗಳು ಅನ್ವಯ. ಇನ್ನೊಂದು ಕರೆ ತಗೊಂಡ್ ಸರ್. ಹಲೋ ಹಲೋ ಹಲೋ, ತಮ್ಮ ಹೆಸರು ಹೇಳಿ ಸರ್. ಸರ್ ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ಸರ್, ನಾವು ಗದಗ ಜಿಲ್ಲೆ ಡಂಬಳ ಮುಂಡ್ರಗಿ ತಾಲೂಕು ಡಂಬಳ ಹೋಬಳಿಯಿಂದ ಮಾತಾಡ್ತಾ ಇರೋದು ಸರ್. ನಿಮ್ಮ ಹೆಸರು? ಇಬ್ರಾಹಿಂ ಅಂತ. ಇಬ್ರಾಹಿಂ ಅವರು, ನಿಮ್ಮ ಪ್ರಶ್ನೆ ಕೇಳಿ ಸರ್. ಇವಾಗ ನಾವು ದಿಸ್ ಕಾಲ್ ಇಸ್ ನೌ ಬೀಯಿಂಗ್ ರೆಕಾರ್ಡೆಡ್. ಹಲೋ ಸರ್, ನಿಮ್ಮ ಹೆಸರು ಹೇಳಿ, ಏನ್ ಪ್ರಶ್ನೆ ಕೇಳಿ ಇಬ್ರಾಹಿಂ ಅವರೇ. ಅದೇ ಸರ್, ನಾವು ಎಲ್ಲಾ ಬೆಳೆಗೂ ಇನ್ಸೂರೆನ್ಸ್ ವರ್ಷ ವರ್ಷ ಮಾಡ್ತಾ ಇರ್ತೀವಿ. ಯಾವ ಬೆಳೆಗೆ ಕ್ಲೇಮ್ ಆಗುತ್ತೆ? ಒಂದ್ ಸಲ ನಮ್ಗೆ ಇನ್ಸೂರೆನ್ಸ್ ಕ್ಲೇಮ್ ಆಗಿಲ್ಲ ಸರ್. ನೀವು ಯಾವ ಬೆಳೆಗೆ ಮಾಡ್ತಾ ಇದ್ರಿ ಈಗ ಸರ್? ನಾವು ಪ್ರತಿ ಏನ್ ಬೆಳೆ ಹಾಕಿ, ಈರುಳ್ಳಿ ಈರುಳ್ಳಿ ಕ್ಲೇಮ್ ಇಲ್ಲ ಸರ್ ಈ ಸಾರಿ. ನಿರ್ದೇಶಕರು ಮಾಹಿತಿ ಮಾಡ್ತಾರೆ. ಇಬ್ರಾಹಿಂ ಅವರೇ, ನೀವು ಸ್ವಲ್ಪ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ, ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದೆ, ನೀವು ಸ್ವಲ್ಪ ನಿಂತ್ಕೊಳ್ಳಿ ಅಲ್ಲಿ ಕರೆಕ್ಟ್ ಆಗಿ. ಬೆಳೆ ವಿಮೆ ಪರಿಹಾರ, ಬೆಳೆ ವಿಮಾ ಯೋಜನೆ ಯಾವ ತರ ಬರುತ್ತೆ ಅಂತ ಹೇಳಿ ಮೊದಲ ನಾವು ತಿಳ್ಕೊಬೇಕಾಗುತ್ತೆ ಯಾವ ತರ ಬರುತ್ತೆ ಅಂತ. ಈಗ ಒಂದು ಬೆಳೆನ ಗ್ರಾಮ ಪಂಚಾಯತಿ ಮಟ್ಟ ಮತ್ತೆ ಇನ್ನೊಂದು ಮಿಕ್ಕಿದ ಬೆಳೆಗಳನ್ನ ಹೋಬಳಿ ಮಟ್ಟಕ್ಕೆ ನೋಂದಣಿ ಇದು ನೋಂದಾಯಿಸ್ತಾರೆ, ಮತ್ತೆ ಅಧಿಸೂಚಿಸ್ತಾರೆ ಸರ್ಕಾರದಿಂದ. ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಅಧಿಸೂಚಿಸಿದ ಬೆಳೆಗಳಲ್ಲಿ 8 ಪ್ರಯೋಗಗಳನ್ನು ಮಾಡ್ತಾರೆ. ಸೊ ಗ್ರಾಮ ಪಂಚಾಯತಿ ಮಟ್ಟದ ಬಿಟ್ಟು ಇನ್ನ ಮಿಕ್ಕಿದ ಬೆಳೆಗಳಲ್ಲಿ 10 ಬೆಳೆ ಕಟಾವು ಪ್ರಯೋಗಗಳನ್ನು ಮಾಡ್ತಾರೆ. ಈ ಬೆಳೆ ಕಟಾವು ಪ್ರಯೋಗಗಳನ್ನ ಏನ್ ಇಳುವರಿ ಬರ್ತೈತಿ, ಆ ಒಂದು ಇಳುವರಿಯನ್ನ ಅದ್ರ ಪ್ರಾರಂಭಿಕ ಇಳುವರಿ ಅಂತ ತಗೊಂತಾರೆ. ಪ್ರಾರಂಭಿಕ ಇಳುವರಿ ಅಂತಂದ್ರೆ ಅದು ಕಳೆದ 7 ವರ್ಷದ ಇಳುವರಿಯಲ್ಲಿ 5 ವರ್ಷದ ಬೆಸ್ಟ್ ಇಳುವರಿನ ತಗೊಂಡು ಹೋಲಿಕೆ ಮಾಡಿ ನೋಡ್ತಾರೆ. ಸೊ ಹೋಲಿಕೆ ಮಾಡಿ ನೋಡಿದಾಗ ಈ ವರ್ಷದ ಇಳುವರಿಯಲ್ಲಿ ಏನಾದ್ರು ವ್ಯತ್ಯಾಸ ಕಂಡು ಬಂತು, ಈ ವರ್ಷದ ಇಳುವರಿಯಲ್ಲಿ 10% ನಮಗೆ ವ್ಯತ್ಯಾಸ ಬಂತು ಅಂದ್ರೆ ನಮಗೆ ನಷ್ಟ ಆಯಿತು ಅಥವಾ 20% ನಷ್ಟ ಆಯ್ತು ಅಂತಂದ್ರೆ ಆಗೊಂದು ಬೆಳೆಗಳಿಗೆ ಮಾತ್ರ ಬೆಳೆ ವಿಮೆಯನ್ನ ಸರ್ಕಾರದಿಂದ ಮಾಡ್ತಾರೆ. ಅಂದ್ರೆ ಇದನ್ನು ಕೊಡ್ತಕ್ಕಂಥದ್ದು ಬೆಳೆ ವಿಮಾ ಸಂಸ್ಥೆಗಳು ಮಾತ್ರ ಇದನ್ನು ಕೊಡ್ತಾರೆ. ಆದ್ರೆ ನಷ್ಟ ನಿರ್ಧಾರ ಮಾಡ್ತಕ್ಕಂಥದ್ದು ಕೇವಲ ಬೆಳೆ ಕಟಾವು ಆಧಾರದ ಮೇಲೆ. ನೀವು ಎಲ್ಲ ಸರ್, ನಮ್ದು ಬರದ ನಾಡು ನಮ್ಮ ತಾಲೂಕು ಬರಕ್ಕೆ ನೋಟಿಫೈ ಆಗಿತ್ತು ಅಂತಂದ್ರೆ ಬರದ ನೋಟಿಫೈ ಮಾಡ್ಬೇಕಂದ್ರೆ ಅದಕ್ಕೆ ಇರ್ತಕ್ಕಂಥ ಮಾನದಂಡಗಳೇ ಬೇರೆ ಇದಾವೆ. ಇದನ್ನ ಬೆಳೆ ವಿಮೆ ಯೋಜನೆ ಅಡಿ ನಾವು ಬೆಳೆ ವಿಮೆ ತೆಗೆದುಕೊಳ್ಬೇಕಂದ್ರೆ ಇದಕ್ಕೆ ಇರ್ತಕ್ಕಂಥ ಮಾನದಂಡಗಳೇ ಬೇರೆ ಇದಾವೆ, ಅದಕ್ಕೂ ಇದಕ್ಕೂ ಒಂದಕ್ಕೊಂದು ಸಂಬಂಧ ಇರಲಿಲ್ಲ. ಸೊ ಈ ನಿಟ್ಟಿನಲ್ಲಿ ಸೊ ನೀವು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಇದರಲ್ಲಿ ಭಾಗವಹಿಸ್ಬೇಕಂದ್ರೆ ನಾನು ಕೇಳ್ಕೊತೀನಿ. ಸರಿ ಸರ್, ಸರಿ, ಒಳ್ಳೇದು. ಇಬ್ರಾಹಿಂ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ, ನಮ್ಮ ಹೆಸರು ಹೇಳಿ ಸರ್. ಹಲೋ ಸರ್, ನಾವು ದಿನೇಶ್ ಅಂತ, ಗ್ರಾಮ ಪಂಚಾಯತ್ ಸದಸ್ಯರು, ಧರ್ಮಸಾಗರ. ಧರ್ಮಸಾಗರದಿಂದ ಗ್ರಾಮ ಪಂಚಾಯತ್ ಸದಸ್ಯರು ದಿನೇಶ್. ಹೇಳಿ ಸರ್, ಜಂಟಿ ನಿರ್ದೇಶ.